ಏನ್ ಮಾಡಿದೆ ಅಂದ್ರೆ ಮರಿ ಅಂತ ನಮಗೆ ಎಲ್ಲಾ ಬೆಳೆನೂ ಇದು ಬೆಳೆ ಅನ್ನಕ್ಕಿಂತ ಇಲ್ಲಿ ಫಸ್ಟ್ ಆಫ್ ಆಲ್ ಏನಾಗಿತ್ತು ಆ ಟೈಮಲ್ಲಿ ಅಂತಂದ್ರೆ ಇಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಯಾವುದೇ ತರನಾದ ಅಲ್ಲಿ ಬೆಳೆ ಇರಲಿಲ್ಲ, ಕಳೆ ಇದ್ದಿದ್ರಿಂದ ಸೊ ಅದು ಹುಲ್ಲಿನ ಜಾತಿಯ ಕಳೆ ಸಸ್ಯಗಳನ್ನೆಲ್ಲ ತಿಂದು ಹಾಕಿದೆ. ಆಮೇಲೆ ನಾವು ಭೇಟಿ ಮಾಡಿದಾಗ ಅಂತಂದ್ರೆ ಮೇ ತಿಂಗಳ ಕೊನೆ ವಾರದಲ್ಲಿ ನಾವು ಭೇಟಿ ಮಾಡಿದಾಗ ನಾವು ಮಣ್ಣಿನಲ್ಲಿ ಇದರ ಕೋಶಗಳನ್ನ ಕಂಡುಹಿಡಿದು ಸೊ ಇದನ್ನ ಕೋಶನ ಅಲ್ಲಿ ಪಿಡಿಒ ಆಗಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಮತ್ತೆ ರೈತರಿಗೆ ಇದನ್ನ ನಾವು ತೋರಿಸಿದ್ದೇವೆ. ಸೊ ಇದೇನಪ್ಪ ಅಂತಂದ್ರೆ ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಸ್ವಾರ್ಮಿಂಗ್ ಕ್ಯಾಟರ್ಪಿಲ್ಲರ್ ಅಂತ ಹೇಳ್ತೀವಿ. ಸ್ವಾರ್ಮ್ ಅಂತಂದ್ರೆ ಅದೊಂಥರ ಗುಂಪು ಇದ್ದಂಗೆ. ಸೊ ಇವು ಗುಂಪು ಗುಂಪಾಗಿ ಇವು ಚಲಿಸೋದ್ರಿಂದ ಇದಕ್ಕೆ ಸ್ವಾರ್ಮಿಂಗ್ ಕ್ಯಾಟರ್ಪಿಲ್ಲರ್ ಅಂತ ಹೇಳ್ತೀವಿ. ಮತ್ತೆ ಇದರ ಬಣ್ಣದಲ್ಲೂ ಕೂಡ ಕಪ್ಪು ಬಣ್ಣದ ಮರಿಕೀಡೆಗಳು, ಹಸಿರು ಬಣ್ಣದ ಮರಿಕೀಡೆಗಳೆಲ್ಲ ಕಂಡಿದೆ. ಸ್ವಲ್ಪ ರೈತರು ಯಾಕೆ ಗಾಬರಿಗೊಳಗಾಗಿದ್ರು ಅಂತಂದ್ರೆ ಅಲ್ಲೆಲ್ಲ ಕಪ್ಪು ಬಣ್ಣದ ಒಂಥರದ ಮ್ಯಾಟ್ ಹಾಸ್ದಂಗ್ ಆಗಿತ್ತು ಅಂತಂದ್ರೆ ಅಷ್ಟು ಗುಂಪಲ್ಲಿ ಅದು ಕಾಣಿಸಿಕೊಂಡಿದೆ. ಇದು ಯಾಕೆ ಕಾಣಿಸಿಕೊಂಡಿದೆ ಅಂತಂದ್ರೆ ವಾತಾವರಣದ ವೈಪರೀತ್ಯ ಅಂತ ನಾವಿಲ್ಲಿ ಹೇಳ್ಬಹುದು. ನಿಮ್ಗೆಲ್ಲ ನೋಡಿರ್ಬೋದು ನಮ್ಮಲ್ಲಿ ಮಳೆಗಾಲ ಸ್ಟಾರ್ಟ್ ಆಗೋದು ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ, ಅಪರೂಪಕ್ಕೆ ಮಳೆ ಬೀಳೋದು ತುಂಬಾ ಕಡಿಮೆ. ಬಟ್ ಆದ್ರೆ ಈ ವರ್ಷ ಏನಾಗಿದೆ ಅಂತಂದ್ರೆ ಸೈಕ್ಲೋನ್ ನಿಂದಾಗಿ ನಮ್ಮಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸುಮಾರಷ್ಟು ನಮಗೆ ಮಳೆ ಬಿದ್ದಿದೆ ಕರಾವಳಿ ಭಾಗದಲ್ಲಿ. ಸೊ ಇದರಿಂದಾಗಿ ಭೂಮಿ ಒಳಗಿದ್ದಂತಹ ಅವು ಏನು ಕೋಶಗಳು ಇದ್ವು ಈ ಸ್ಪುಡಾಪ್ಟರ್ ಅನ್ನುವಂಥದ್ದು ಅದು ಪತಂಗ ಆಗಿ ಮಾರ್ಪಾಟಾಗಿ ಆಮೇಲೆ ಹೆಣ್ಣು ಮತ್ತೆ ಗಂಡು ಪತಂಗ ಸೇರಿ ಗುಂಪು ಗುಂಪಾಗಿ ಅವು ಮೊಟ್ಟೆಗಳನ್ನು ಇಟ್ಟಿದೆ. ಸೊ ಗುಂಪು ಅಂತಂದ್ರೆ ಅವೇನಪ್ಪ ಅಂತಂದ್ರೆ ಒಂದೊಂದು ಗುಂಪಲ್ಲಿ ಏನಿಲ್ಲ ಅಂತಂದ್ರೂ 100 to 150 ಮೊಟ್ಟೆಗಳನ್ನ ಒಂದು ಹೆಣ್ಣು ಪತಂಗ ಇಟ್ಟಿದೆ. ಪ್ರತಿ ಸಲ ಏನಾಗ್ತಿತ್ತು ನಮ್ಮಲ್ಲೂ ಕೂಡ ಇದು ಹುಳ ಇಲ್ಲ ಅಂತಲ್ಲ ಇರ್ತಿತ್ತು, ಬಟ್ ಆದ್ರೆ ಮಳೆ ಬರ್ತಾ ಇತ್ತು, ಮಳೆ ಬಂದು ನೆಕ್ಸ್ಟ್ ಅದು ಈಗೇನಾಗಿದೆ ಡ್ರೌಟ್ ಆದ್ಮೇಲೆ ಅಂತಂದ್ರೆ ಬೇಸಿಗೆ ಆದ್ಮೇಲೆ ನೆಕ್ಸ್ಟ್ ಏಕಾಏಕಿ ಇಷ್ಟು ಹೆವಿ ರೇನ್ಸ್ ಬಂದಿದ್ರಿಂದ ಅಲ್ಲಿ ಈ ಕೀಡೆ ಉಲ್ಬಣಗೊಳ್ಳಿಕ್ಕೆ ಸಾಧ್ಯ ಆಗಿದೆ. ಅದರ್ವೈಸ್ ಪ್ರತಿ ಸಲ ನಮ್ಗೆ ಈ ತರದ ಸಿಚುವೇಶನ್ ಯಾವತ್ತು ಬಂದಿರಲಿಲ್ಲ. ಈಗ ಮತ್ತೇನಾಗ್ತಿತ್ತು ನಮ್ಮಲ್ಲಿ ಒಂದ್ಸಲ ಮಳೆ ಬಂದ್ರೆ ಕಂಟಿನ್ಯೂಸ್ ಆಗಿ ಜೋರಾಗಿ ಮಳೆ ಬರ್ತಿದ್ರಿಂದ ಏನೇ ಮೊಟ್ಟೆ ಸಮೂಹ ಇದ್ರು ಕೂಡ ಮರಿಕೀಡೆ ಸಮೂಹ ಇದ್ರು ಕೂಡ ಅವು ನೀರಿಗೆ ತೊಳ್ಕೊಂಡು ಹೋಗ್ತಿತ್ತು. ಬಟ್ ಈ ಸರ್ತಿ ಹಂಗಾಗಿಲ್ಲ, ಮಳೆ ಬಂದ ಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟಿದೆ ಅಲ್ಲಿ. ಸೊ ಹೀಗಾಗಿ ಅವೇನಾಗಿದೆ ಮರಿ ಹುಳುಗಳು ಅವು ಕಳೆ ಸಸ್ಯಗಳನ್ನ ಅವು ತಿಂದು ಹಾನಿ ಮಾಡಿದೆ. ಮತ್ತೆ ನಾವು ಅಲ್ಲಿ ನೋಡಿದ್ಯೇನಪ್ಪ ಮಾದೇವಾಡದಲ್ಲಿ ಅಂತಂದ್ರೆ ಅವರು ಮನೆ ಈ ಭಾಗದಲ್ಲಿ ಸಣ್ಣ ಸಣ್ಣ ಮನೆ ಹಿತ್ತಲಿನಲ್ಲೇನೆ ಕೈತೋಟಗಳನ್ನ ಮಾಡ್ಕೊಂಡಿರ್ತಾರೆ. ಅಲ್ಲಿ ತಮಗೆ ಬೇಕಾಗಿರ್ತಕ್ಕಂತ ತರಕಾರಿಗಳು ಅಂದ್ರೆ ಹರಿಗೆ ಇಲ್ಲಿ ಬಹಳ ತಿಂತಾರೆ ಅಲ್ಲಿ. ಸೊ ಕೆಂಪ್ ಹರವೆ ಆಗಿರ್ಬೋದು, ಬದನೆ, ಮತ್ತೆ ಬೆಂಡಿ, ಮತ್ತೆ ಟೊಮ್ಯಾಟೊ ಎಲ್ಲಾ ಗಿಡಗಳನ್ನ ಯಾವ್ದನ್ನು ಬಿಡ್ಲೇ ಇಲ್ಲ. ಇವನ್ನ ತುಳಸಿ ಇದ್ರ ಮೇಲೂ ಕೂಡ ಈ ಕೀಟೆಯನ್ನ ನೋಡಿದೀವಿ. ಸೊ ಏನೇನು ಉಳಿಸ್ಲೇ ಇಲ್ಲ, ಬರೀ ದಂಟನಷ್ಟೇ ಉಳಿಸಿದ್ ಬಿಟ್ರೆ ಎಲ್ಲಾನು ಇದನ್ನು ತಿನ್ನಾಕಿತ್ತು. ಕಳೆಗಳನ್ನ ಸದೇ ಬಿಡ್ಲಿಲ್ಲ, ಅದು ಎಲ್ಲಾ ಕಳೆ ಸಸ್ಯಗಳನ್ನು ಕೂಡ ಅದು ತಿನ್ನಾಕಿದೆ. ಸೊ ಹೀಗಾಗಿ ರೈತರ ಇದರಲ್ಲಿ ಸ್ವಲ್ಪ ಬಹಳಷ್ಟು ಗಾಬರಿನೂ ಕೂಡ ಕಂಡು ಬಂದಿದೆ. ಸೊ ಇದ್ರ ಬಗ್ಗೆ ನಾವು ಅವರಿಗೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೇವೆ, ನೀವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ. ಮತ್ತೊಂದು ಸಮಸ್ಯೆ ಆ ಭಾಗದಲ್ಲಿ ಏನಾಗಿತ್ತು ಅಂತಂದ್ರೆ ಆ ಹುಳುಗಳು ಹರಿದು ಹೋಗಿ ತಂಪಾದ ಪ್ರದೇಶಕ್ಕೆ, ಯಾಕಂತಂದ್ರೆ ಈಗ ಇದರ ಕಾಮನ್ ಹ್ಯಾಬಿಟೇಟ್ ಅಥವಾ ಇದೆಲ್ಲಿ ವಾಸಿಸುತ್ತೆ ಅಂತಂದ್ರೆ ಎಲ್ಲಿ ಅರಣ್ಯ ಪ್ರದೇಶ ಅಥವಾ ಬುಷಿ ಏರಿಯಾ ಅಥವಾ ಗುಂಪು ಗುಂಪಾಗಿ ಎಲ್ಲಿ ತಂಪಾದ ಪ್ರದೇಶಗಳಲ್ಲಿ ಅದು ಹುಡುಕೊಂಡು ಹೋಗುತ್ತೆ. ಮತ್ತೆ ಯೂಶುವಲಿ ಅದು ಅಭಿವೃದ್ಧಿ ಹೊಂದದೆ ಮಾನ್ಸೂನ್ ಒಟ್ಟಿಗೆ ಅದು ಕೋಯಿನ್ಸೈಡ್ ಆಗುತ್ತೆ ಅಂತಂದ್ರೆ ನಮ್ಮಲ್ಲಿ ಯಾವಾಗ ಮುಂಗಾರು ಮಳೆ ಬರ್ತದೋ ಆ ಟೈಮಲ್ಲಿ ಅದು ಹೊಂದ್ಕೊಂಡು ಬಿಟ್ಟು ಆ ಟೈಮಿಗೆ ಅದರ ತನ್ನ ವಂಶಾಭಿವೃದ್ಧಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅದು ಮಾಡುತ್ತೆ. ಸೊ ಹೀಗಾಗಿ ನಾವೂ ಕೂಡ ರೈತರಿಗೆ ಹೇಳಿದ್ವಿ ಎಲ್ಲಿ ನೀರಿನ ಹರಿವು ಅಡ್ಜಸ್ಟ್ ಇರ್ತದೆ. ನಮ್ಮಲ್ಲಿ ಬಹಳಷ್ಟು ಕಡೆ ನೋಡಿದ್ವಿ ಕೆನಾಲ್ಗಳ ಪಕ್ಕದಲ್ಲಿ ಅಥವಾ ಕೆರೆ ಪಕ್ಕದಲ್ಲಿನೂ ಕೂಡ ಈ ಕೀಟದ ಬಾಧೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಹೊನ್ನಾವರ ಭಾಗದಲ್ಲಿ ನಮ್ಗೆ ಇದು ಕಂಡು ಬಂದಿದೆ, ಹೊದಿಕೆ ಶಿರೂರ್ ಅಂತ ಆ ಭಾಗದಲ್ಲಿ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಅದು ಬಿಸಿಲು ಬಹಳ ಕರಾವಳಿ ಭಾಗದಲ್ಲಿ ನಿಮ್ಗೆಲ್ಲ ಗೊತ್ತಿದೆ. ಸೊ ಅದೇನಾಗಿದೆ ಎಲ್ಲ ತಿಂದಾದ್ಮೇಲೆ ಅದು ತಂಪಾದ ಪ್ರದೇಶಕ್ಕೆ ಹುಡ್ಕೊಂಡು ಹೋಗುವಾಗ ಬಾವಿ ಕಡೆನೂ ಅದು ಹೋಗಿದೆ. ಬಹಳಷ್ಟು ಜನರು ಅದಕ್ಕೂ ಕೂಡ ಆತಂಕಕ್ಕೆ ಒಳಗಾಗಿದ್ರು, ನಮ್ಮ ಬಾವಿನಲ್ಲಿ ಈ ಹುಳ ಬಿದ್ದಿದೆ, ಏನ್ ಮುಂದೆ ಇದಕ್ಕೆ ಏನಾದ್ರು ನಮಗೆ ಆರೋಗ್ಯಕ್ಕೆ ಹಾನಿ ಇದೇನಾ ಅಂತೇಳಿ. ಸೊ ಆ ತರದ ಏನೂ ಆಗಿಲ್ಲ, ಯಾಕಂತಂದ್ರೆ ಈ ಹುಳುಗಳಿಗೆ ಈಜಲು ಬರಲ್ಲ. ಈಜಲು ಬಂದಿದ್ರೆ ಅದು ಈಜ್ಕೊಂಡು ಹೋಗಿರ್ತಿತ್ತು, ಬಟ್ ಈಜಕ್ಕೆ ಬರಲ್ಲ ಆಗಿದ್ರಿಂದ ಅದೇನಾಗಿದೆ ಅಲ್ಲೇ ಇದೆ, ಮತ್ತೆ ಸತ್ತು ಹೋಗಿದೆ ಸ್ವಲ್ಪ ಹುಳುಗಳು. ಬಟ್ ಇದರಿಂದ ಏನು ಅಂತ ಗಂಭೀರವಾದ ಸಮಸ್ಯೆ ಇಲ್ಲ. ಬಟ್ ನಾವು ನೋಡಿದಾಗ ಅದನ್ನೆಲ್ಲ ಕಪ್ಪೆಗಳು ತಿಂದು ಹಾಕಿತ್ತು. ಈವನ್ ಗ್ರಾಮಸ್ಥರು ಕೂಡ ಹೇಳಿದ್ರು ಏನು ಹುಳ ಇಲ್ಲ, ಎಷ್ಟು ಹುಳ ಬಿದ್ದಿದ್ದನ್ನೆಲ್ಲ ತೆಗ್ದು ಹಾಕಿದ್ದಾರೆ, ನಮ್ಮಲ್ಲಿ ಏನು ಅಂತ ಸಮಸ್ಯೆ ಆಗಿಲ್ಲ ಅಂತ ಹೇಳಿದ್ರು. ಸೊ ಅದೊಂದು ಬಗೆ ಅರಿತು. ಸೊ ಇನ್ನು ಈ ಕೀಟದ ಬಗ್ಗೆ ನಾವು ನಿಮ್ಗೆ ಹೇಳೋದಾದ್ರೆ ಈ ಕೀಟ ಬರೀ ನಮ್ಮ ಕಾರವಾರ ಭಾಗ ಅಷ್ಟೇ ಅಲ್ಲ, ಮುಂಚೆನೂ ಕೂಡ ನಾ ಇಲ್ಲಿ ಸಿರಿಸಿ ಭಾಗದಲ್ಲಿ ಭತ್ತದ ನರ್ಸರಿನಲ್ಲಿ ನಾನು ಇದನ್ನು ನೋಡಿದೆ. ಇಲ್ಲಿ ಯಾವ ತರ ಹಾನಿ ಮಾಡುತ್ತೆ ಅಂತಂದ್ರೆ ನರ್ಸರಿನಲ್ಲಿ ಅದು ಕಂಪ್ಲೀಟ್ ಆಗಿ ಬೆಳೆನ ಅದು ತಿಂದಾಕತ್ತೆ, ಬುಡಭಾಗದಿಂದ ತಿಂದಾಕತ್ತೆ. ಮತ್ತೆ ನೀವು ನಾಟಿ ಮಾಡಿದ ಒಂದು ವಾರದ ಒಳಗಾಗಿ, ಹೆಚ್ಚಂತಂದ್ರೆ ಒಂದು 10 ದಿವಸದ ಒಳಗಾಗಿ ಇದೇನ್ ಮಾಡುತ್ತೆ, ಕಂಪ್ಲೀಟ್ ಗದ್ದೆನ ಅದು ತಿಂದಾಕತ್ತೆ. ಸ್ವಾರ್ಮಿಂಗ್ ಅಂತ ಮೊದಲೇ ಹೇಳಿದ್ರು, ಗುಂಪಲ್ಲಿ ಅದು ಇರೋದ್ರಿಂದ ಗುಂಪಲ್ಲೇ ಅದು ತಿಂದಾಕತ್ತೆ. ಸೊ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಕ್ಯಾಟಲ್ ಗ್ರೇಸಿಂಗ್ ಸಿಂಪ್ಟಮ್ಸ್ ಅಂತೇಳಿ ನಾವೆಲ್ಲ ಕಲ್ತಿದೀವಿ. ಸೊ ಅದೇ ತರನಾಗಿನೂ ಕೂಡ ನಾವು ನೋಡಿದ್ವಿ ಅಂತಂದ್ರೆ ಒಂಥರ ದನ ಮೇಯ್ದೋರ್ದಕ್ಕೆ ಕಾಣುತ್ತೆ, ಏನೇನು ಉಳಿಸೇ ಇಲ್ಲ ಅಲ್ಲಿ. ಸೊ ಹಿಂಗಾಗಿ ರೈತರು ಕೂಡ ಮತ್ತೊಂದು ಸರ್ತಿ ತಿರ್ಗಾ ನಾಟಿ ಮಾಡುವಂತಹ ಪ್ರಸಂಗ ಆತಂಕಗಳು ಕೂಡ ನಮ್ಗಿಲ್ಲಿ ಕಂಡು ಬಂದಿತ್ತು. ಮತ್ತೆ ಇಲ್ಲಿ ಜನರಲ್ಲಿ ಈ ಕೀಟದ ಬಾಧೆ ನಮ್ಗೆ ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ಇದ್ದಾಗ ಕಂಡು ಬರ್ತದೆ. ಇವಾಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಮೊದಲನೇ ಅದು ಬಂದಿದ್ರಿಂದ, ಮೇ ತಿಂಗಳಲ್ಲಿ ಬಂದಿದ್ರಿಂದ ಇವಾಗೆಲ್ಲ ಪತಂಗಗಳು ಆಗಿದೆ. ಬಟ್ ನಮ್ಮಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಗಿದ್ರಿಂದ ಅದು ಮಳೆ ನೀರಿಗೂ ಅದಕ್ಕೆ ಕೊಚ್ಕೊಂಡು ಹೋಗಿರಬಹುದು. ಯಾಕಂದ್ರೆ ಬೇರೆ ಕಡೆ ಎಲ್ಲೂ ಕಂಪ್ಲೇಂಟ್ ಬಂದಿಲ್ಲ. ಮತ್ತೆ ನಮ್ಮಲ್ಲಿ ಮಳೆನೂ ಸ್ವಲ್ಪ ಲೇಟ್ ಆಗಿದ್ರಿಂದ ಇಲ್ಲೂ ಕೂಡ ನರ್ಸರಿ ಕೂಡ ಇನ್ನು ಸ್ಟಾರ್ಟ್ ಆಗಿಲ್ಲ. ಕರಾವಳಿ ಭಾಗದಲ್ಲಿ ಇವಾಗ ನರ್ಸರಿ ಮಾಡ್ತಾ ಇದಾರೆ, ಆದ್ರೆ ಹೊನ್ನಾವರ ಭಾಗದಲ್ಲಿ ಅಲ್ಲಲ್ಲಿ ಒಂದೊಂದು ಕಡೆ ಈ ಹುಳುವಿನ ಬಾಧೆ ಕಂಡು ಬಂದಿತ್ತು. ಸೊ ಏನಾಗುತ್ತೆ ಅಂದ್ರೆ ನರ್ಸರಿನಲ್ಲೂ ಕೂಡ ಈ ಕೀಟದ ಬಾಧೆ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ರೈಸ್ ಸ್ವಾರ್ಮಿಂಗ್ ಕ್ಯಾಟರ್ಪಿಲ್ಲರ್ ಅಂತಾನೆ ಹೇಳ್ತೀವಿ. ಸೊ ಜುಲೈ ಆಗಸ್ಟ್ ಆಫ್ಟರ್ ಹೆವಿ ರೈನ್ ಅಥವಾ ಜೋರಾಗಿ ಮಳೆ ಬಿದ್ದ ನಂತರ ಈ ಕೀಟದ ಬಾಧೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಇದು ಕಾಣಿಸ್ಕೊಳ್ತದೆ. ಈ ಕೀಟದೊಟ್ಟಿಗೆ ಮತ್ತೊಂದು ಕೀಟದ ಬಾಧೆ ಮೈತಿಮ್ನ ಅಂತ ನಾವು ಹೇಳ್ತೀವಿ, ಅದು ಕೂಡ ಕೀಟದ ಬಾಧೆ ಕಾಣಿಸ್ಕೊಳ್ಳುತ್ತದೆ. ಬಟ್ ನಮ್ಗಿಲ್ಲಿ ನಾವು ಪ್ರಮುಖವಾಗಿ ಕಂಡಿದ್ದೇನಪ್ಪ ಅಂದ್ರೆ ಸ್ಪೊಡಾಪ್ಟರ ಅನ್ನುವಂತ ಕೀಟ ಜೀನಸ್ ಅದು. ಸೊ ಅದರದ್ದು ಎರಡು ಪ್ರಭೇದಗಳು, ಮತ್ತೆ ಲಿಟುರಾ ಮತ್ತೆ ಮರುಷಿ ಅನ್ನುವಂತ ಎರಡು ಪ್ರಭೇದಗಳು ನಮ್ಗಿಲ್ಲಿ ಕಂಡು ಬಂದಿದೆ. ಸೊ ಇದು ನಮ್ಮ ಉತ್ತರ ಭಾರತದಲ್ಲೂ ಕೂಡ ಎಲ್ಲೆಲ್ಲಿ ಭತ್ತವನ್ನ ಬೆಳೀತಾ ಇದ್ದಾರೋ ಆ ಭಾಗದಲ್ಲೂ ಕೂಡ ಇದು ಅಚಾನಕ್ ಆಗಿ ಅಲ್ಲಲ್ಲಿ ಯಾವಾಗ ಅದಕ್ಕೆ ವಾತಾವರಣದ ಅನುಕೂಲತೆ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಈಗ ಸೀರಿಯಸ್ ಥ್ರೆಟ್ ಅಂತ ಹೇಳ್ತೀವಿ ಅಂದ್ರೆ ಗಂಭೀರವಾದ ಒಂದು ಸಮಸ್ಯೆಯಾಗಿ ಅದು ಪರಿಣಮಿಸ್ತಾ ಇದೆ. ಸೊ ಅಲ್ಲೆಲ್ಲಾನು ಕೂಡ ಅವರು ಗಮನಿಸಿದ್ದಾರೆ. ಬಹಳಷ್ಟು ಕಡೆ ಇದಕ್ಕೆ ಸೈನಿಕ ಹುಳ ಅಂತಾನು ಕೂಡ ಹೇಳ್ತಾರೆ. ಯಾಕಂದ್ರೆ ಒಂದ್ ಕಡೆಯಿಂದ ಮತ್ತೊಂದು ಕಡೆ ಅದು ಗುಂಪಾಗಿ ಅದು ಚಲಿಸೋದ್ರಿಂದ ಇದಕ್ಕೆ ಸೈನಿಕ ಹುಳ ಅಂತಾನು ಕೂಡ ಹೇಳ್ತಾರೆ. ಇದರ ಬಗ್ಗೆ ಇನ್ನೂ ನಮ್ಗೆ ಡೀಟೇಲ್ ಆಗಿ ನಾವು ಹೇಳೋದಾದ್ರೆ, ಮೊಟ್ಟ ಮೊದಲೇ ಬಾರಿಗೆ ಈ ಕೀಟವನ್ನ ತಮಿಳುನಾಡಲ್ಲಿ 1937 ಕಂಡು ಬಂದಿತ್ತು. ಆಮೇಲೆ ನೆಕ್ಸ್ಟ್ ಅದು ಕೇರಳ ಒಡಿಸ್ಸಾ ಹಂಗೆ ಇದೆ. ಸೊ ನಮ್ಮ ಕರ್ನಾಟಕ ಭಾಗದಲ್ಲೂ ಕೂಡ ಇದು ಕಾಣಿಸ್ಕೊಳ್ತಾ ಇದೆ. ಆದ್ರೆ ನಮ್ಗೇನಾಗಿದೆ, ಮಳೆ ಬರ್ತಾ ಇರೋದ್ರಿಂದ ಅದು ಅಷ್ಟೊಂದು ನಮ್ಗೆ ಅದು ಗಂಭೀರವಾದ ಸಮಸ್ಯೆ ಏನಾದ್ರು ಓಡ್ತಾ ಇಲ್ಲ. ಸೊ ಈ ಕೀಟ ಎಷ್ಟು ಹಾನಿ ಮಾಡ್ಬೋದಪ್ಪ ಅಂತ ನಾವು ನೋಡಿದ್ರೆ, ಮಾಡರೇಟ್ ಅಪ್ಪ ಏನು ಮಧ್ಯಮ ಗಾತ್ರದ ಹಾನಿ ಅಂತಂದ್ರೆ ಒಂದು 20% ಅಷ್ಟು ಮಾಡಬಹುದು. ಒಂದ್ ವೇಳೆ ಕೀಟದ ಬಾಧೆ ನಮ್ಮ ಭತ್ತದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇತ್ತು ಅಂತ ಆದ್ರೆ ಒಂದು 70% ಅಷ್ಟು ಬೆಳೆನ ಇದು ಹಾನಿ ಮಾಡುವಂತ ಸಾಧ್ಯತೆಗಳು ನಮ್ಗಿಲ್ಲಿ ಕಾಣ್ತವೆ. ಈಗ ಇಷ್ಟೆಲ್ಲಾನು ಒಮ್ಮೆಗೆ ಅಕಾಲಿಕ ಮಳೆ ಬಂತು, ಅದಕ್ಕೆ ಬೇಕಾದಂತ ವಾತಾವರಣ ಸಿಕ್ತು, ಕೋಶಾವಸ್ಥೆಯಿಂದ ಮೇಲೆ ಬಂದು ಅಲ್ವಾ, ಕೋಶಾವಸ್ಥೆಯಲ್ಲಿ ಪತಂಗ ಆಗಿದೆ. ಇವಾಗ ಪತಂಗ ಆಗಿದೆ. ಈಗ ನಾವು ಹೋದಾಗ ಸುಮಾರಷ್ಟು ಕೋಶಗಳನ್ನ ನಾವು ರೈತರಿಗೆ ತೋರಿಸಿದ್ವಿ. ನಿಜಕ್ಕೂ ಅವ್ರು ಖುಷಿ ಪಟ್ರು. ಏನಪ್ಪಾ ಅಂತಂದ್ರೆ ಅವ್ರು ಯಾರನ್ನು ನೋಡೇ ಇರ್ಲಿಲ್ಲ. ಓ ಮಣ್ಣೊಳಗಡೆ ಎಲ್ಲಿ ಹುಳ ಹೋಯ್ತು ಎಲ್ಲಿ ಹುಳ ಹೋಯ್ತು ಅಂತ ಅವರೆಲ್ಲ ಒಂಥರ ಗಾಬರಿ ಇದು ಮಾಡ್ತಾ ಇದ್ರು. ನಾವು ಮಣ್ಣನ್ನ ತೆಗೆದು ನೀವು ನೋಡಿದ ಹುಳ ಈ ತರ ಕೋಶ ಆಗಿ ಪರಿವರ್ತನೆ ಆಗಿದೆ ಅಂತ ಹೇಳಿ ನಾವೆಲ್ಲ ತೋರಿಸಿದ್ವಿ. ಆಮೇಲೆ ಅವ್ರಿಗೂ ಕೂಡ ಕೋಶಗಳನ್ನ ಕೊಟ್ಟು ನೀವು ಕೂಡ ಇಟ್ಟು ನೋಡ್ರಿ. ಯಾಕಂತಂದ್ರೆ ಎಲ್ಲಾ ಕೋಶಗಳಿಂದ ಪತಂಗ ಬರಲ್ಲ ರೀ. ಯಾಕಂದ್ರೆ ಅದಕ್ಕೂ ಕೂಡ ನೈಸರ್ಗಿಕ ಶತ್ರುಗಳು ಅಂತ ಇರ್ತವೆ. ಈಗ ನಮ್ಗೆಲ್ಲ ಶತ್ರುಗಳು ಇರ್ತಾರಲ್ಲ, ಅದಕ್ಕೆ ಹುಳುಗಳಿಗೂ ಕೂಡ ಹಲವಾರು ಶತ್ರುಗಳು ಇರ್ತದೆ. ಸೊ ಅದಕ್ಕೂ ಕೂಡ ಹಲವಾರು ರೋಗಗಳು ಬರ್ತವೆ, ಹಲವಾರು ಕೀಟಗಳು ಅದನ್ನ ತಿಂತವೆ, ಕೋಶಗಳನ್ನು ತಿಂತವೆ. ಮರಿ ಹಂತದಲ್ಲಿದ್ದಾಗ ಅದರ ಮೇಲೆ ಜೀವಿಸತಕ್ಕಂತ ಹಲವಾರು ಪರತಂತ್ರ ಜೀವಿಗಳು, ಪರಭಕ್ಷಕ ಜೀವಿಗಳು ಇರ್ತವೆ. ಸೊ ಅದನ್ನೆಲ್ಲ ದಾಟಿ ಒಂದ್ ಸ್ವಲ್ಪ ಹುಳುಗಳು ಪತಂಗಗಳು ಆಗಿರ್ತವೆ. ಪತಂಗಗಳು ಆದಾಗೂ ಕೂಡ ಅದಕ್ಕೆ ಪ್ರತಿಕೂಲ ವಾತಾವರಣ ಇದ್ದಾಗ ಅಥವಾ ಅದಕ್ಕೆ ಬೇಕಾಗಿದ್ದಂತಹ ವಾತಾವರಣ ಇದ್ದಾಗ ಅದೇನಾಗುತ್ತೆ, ಹೆಣ್ಣು ಮತ್ತೆ ಗಂಡು ಪತಂಗ ಸೇರಿ ಅದು ಮೊಟ್ಟೆಗಳನ್ನದು ಇಡ್ತದೆ. ಸೊ ನಾನು ಹೇಳ್ದ ಹಾಗೆ ಮೊಟ್ಟೆ 100 to 150 ಮೊಟ್ಟೆಗಳನ್ನ ಅದು ಗುಂಪಲ್ಲಿ ಇಡ್ತದೆ. ಮಣ್ಣಲ್ಲಿ ಇಡಲ್ಲ ಸರ್ ಅದು. ಈಗೆಲ್ಲ ಸಸಿ ಮಾಡಿ ನಾಟಿ ಮಾಡಿದ್ರೆ ಅದು ಗುಂಪಾಗಿ ಎಲೆಗಳ ಮೇಲೆ ಅದು ಗುಂಪಾಗಿ ಮೊಟ್ಟೆಗಳನ್ನ ಇಡ್ತದೆ. ಇಲ್ಲಂತಂದ್ರೆ ಕಳೆ ಜಾತಿಯ ಸಸ್ಯಗಳ ಮೇಲೆ ಇಡ್ತದೆ. ಸದ್ಯದ ಪರಿಸ್ಥಿತಿನಲ್ಲಿ ಎಲ್ಲರೂ ಭತ್ತದ ನರ್ಸರಿ ಇತ್ತು ಅಂತ ಅಂದ್ರೆ ಡೆಫಿನೆಟ್ಲಿ ಅದು ಅಲ್ಲಿ ಇಡ್ತದೆ. ಈಗ ಮತ್ತೇನಪ್ಪಾ, ಮರಿ ಹುಳ ಹೊರಗೆ ಬರ್ಲಿಕ್ಕೆ ಒಂದ್ 3 to 7 ಮೊಟ್ಟೆ ಹಂತ, ಆಮೇಲೆ 20 to 30 ಸುಮಾರು ಒಂದು ತಿಂಗಳಷ್ಟು ಅದು ಮರಿ ಹಂತದಲ್ಲಿ ಇರ್ತದೆ. ಅದು ಕಂಪ್ಲೀಟ್ ಆಗಿ ವರಾಶಿಯಸ್ ಫೀಡರ್ ಅಂತಾನೆ ನಾವ್ ಹೇಳ್ತೀವಿ. ಮತ್ತೆ ಇದಕ್ಕೆ 6 instars ಅಂತ ಹೇಳ್ತೀವಿ, 6 ಹಂತ. ನಾವು ರೇಷ್ಮೆ ಹುಳದಲ್ಲೆಲ್ಲ ಕಲ್ತಿದೀವಿ ಜ್ವರ ಅಂತ ಹೇಳ್ತೀವಿ. ಸೊ 6 ಜ್ವರ ಅಂತ ಹೇಳ್ತೀವಿ, ಅಂದ್ರೆ ಇನ್ಸ್ಟಾರ್ಸ್ ಅಂತಿದೆ. ಸೊ ಆಮೇಲೆ ಅದು 8 to 10 ಅದು ಮಣ್ಣಿನಲ್ಲಿ ಅದು ಕೋಶಾವಸ್ಥೆಗೆ ಅದು ಹೋಗುತ್ತೆ. ಆಮೇಲೆ ಟೋಟಲ್ ಅದರ ಜೀವಿತಾವಧಿ ಸುಮಾರು 35 to 50 ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಹಾಗಾಗಿ ಇದನ್ನ ನಿಯಂತ್ರಣ ಮಾಡಬೇಕಾದ್ರೆ ಒಬ್ಬರೇ ಮಾಡೋದು, ಸಾಮೂಹಿಕವಾಗಿ ಮಾಡೋದು ಅಥವಾ ಬೇರೆ ಬೇರೆ ರೀತಿಯಿಂದ ಮಾಡೋದು ಹೇಗೆ? ಹಾ, ಇದರ ನಿಯಂತ್ರಣವನ್ನು ಕೂಡ ಸಾಮೂಹಿಕವಾಗಿ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ. ಮತ್ತೆ ಸಮಗ್ರ ಪದ್ಧತಿನಲ್ಲಿ ಇದರದ್ದು ನಿರ್ವಹಣೆ ಮಾಡೋದು ತುಂಬಾ ಸೂಕ್ತ. ಮತ್ತೆ ಇದರಲ್ಲಿ ನಾನು ಮತ್ತೊಂದು ಹೇಳ್ಬೇಕೇನಪ್ಪ ಅಂದ್ರೆ, ಇದು ನಾಕ್ಚೂರ್ನಲ್ ಅಂತ ಹೇಳ್ತೀವಿ, ಅಂದ್ರೆ ರಾತ್ರಿ ವೇಳೆ ಈ ಕೀಟ ಹೆಚ್ಚು ಚಟುವಟಿಕೆಯಿಂದ ಇರ್ತದೆ. ಮತ್ತೆ ಆ ಟೈಮಲ್ಲಿ ಅದು ಭತ್ತದ ಎಲೆಗಳನ್ನ ತಿಂದಾಗುತ್ತೆ. ನಿಮಗೆ ಬೆಳಗಿನ ಟೈಮಲ್ಲಿ ಈ ಕೀಟದ ಬಾಧೆ ನಿಮಗೆ ಅಷ್ಟಾಗಿ ಗೋಚರಿಸೋದಿಲ್ಲ. ಮತ್ತೆ ಏನಾಗುತ್ತೆ ಅಂದ್ರೆ, ಒಂದು ಗದ್ದೆಯಿಂದ ಮತ್ತೊಂದು ಕಡೆಗೆ ಇದು ರಾತ್ರಿ ಟೈಮಲ್ಲೇ ಹೋಗುತ್ತೆ. ಮತ್ತೆ ಯಾವಾಗ ಕ್ಲೌಡಿ ಇರ್ತದೆ, ಮೋಡ ಕವಿದ ವಾತಾವರಣ ಇದ್ದಾಗ ಅದು, ಅಂದ್ರೆ ಇದಕ್ಕೆ ಬಿಸಿಲು ವಾತಾವರಣ ಆಗೋದಿಲ್ಲ. ಸೊ ಮೋಡ ಕವಿದ ವಾತಾವರಣವಿದ್ದಾಗ ಇದು ಚೆನ್ನಾಗಿ ಡೆವಲಪ್ ಆಗ್ಲಿಕ್ಕೆ, ಅಭಿವೃದ್ಧಿ ಆಗ್ಲಿಕ್ಕೂ ಕೂಡ, ಮತ್ತೆ ಹಾನಿ ಮಾಡ್ಲಿಕ್ಕೂ ಕೂಡ ಇದು ಇದಕ್ಕೆ ಸೂಕ್ತವಾದಂತ ವಾತಾವರಣ. ಸೊ ನಮ್ಗೆ ಈ ಕೀಟ ಈ ಪ್ರದೇಶದಲ್ಲಿ ಯಾವ್ದು ಫೇವರೇಬಲ್ ಅಥವಾ ಪೂರಕವಾದ ಅಂಶಗಳು ಏನಪ್ಪಾ ಅಂತ ನಾವು ಯೋಚನೆ ಮಾಡಿ ನೋಡಿದ್ರೆ, ನಮಗೆಲ್ಲ ಬಿಸಿಲೆಲ್ಲ ಇತ್ತು. ಈಗ ನೋಡ್ಬೋದು ನೀವು, ಏಪ್ರಿಲ್, ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲೆಲ್ಲ ಬಿಸಿಲಿತ್ತು. ಏಪ್ರಿಲ್ ಅಲ್ಲೂ ಬಿಸಿಲಿತ್ತು. ಏಕಾಏಕಿ ಒಂಥರ ಮಳೆ ಬಂತು. ಸೊ ಪ್ರೊಲಾಂಗ್ಡ್ ಡ್ರೈ ಕಂಡೀಷನ್ ಮತ್ತೆ ಹೆವಿ ರೈನ್ಸ್ ಬಂದಾಗ ಈ ಕೀಟ ಬಂದೇ ಬರ್ತದೆ ಅಂತಿದೆ. ಮತ್ತೊಂದು ಇದಕ್ಕೆ ತಿನ್ಲಿಕ್ಕೆ ಅಂದ ಆಸರೆ ಸಸ್ಯಗಳು, ಲೈಕ್ ನಮ್ಮಲ್ಲಿ ಹುಲ್ಲಿನ ಜಾತಿಯ ಕಳೆ ಸಸ್ಯಗಳು ಅಥವಾ ಮೆಕ್ಕೆಜೋಳನ ಅಥವಾ ಭತ್ತ ಏನಾದ್ರು ಇತ್ತು ಅಂತಂದ್ರೆ ಇದು ತುಂಬಾ ಹಾನಿ ಮಾಡ್ತದೆ. ಅಷ್ಟೇ ಅಲ್ಲ, ಮತ್ತೆ ನಮ್ಮಲ್ಲಿ ಎಲ್ಲೆಲ್ಲಿ ನೀರಿನ ಹರಿವು ಅಕ್ಕಪಕ್ಕದ ಇದರಲ್ಲಿ ಇತ್ತು ಅಂತದನ್ನು ಕೂಡ ಈ ಕೀಟದ ಬಾಧೆ ಇರ್ತದೆ. ಸೊ ಇದನ್ನ ನಾವು ಹತೋಟಿ ಮಾಡಬೇಕು ಅಥವಾ ಯಾವ ತರ ಸಮಗ್ರ ನಿರ್ವಹಣೆ ಕ್ರಮಗಳು ಅಂತಂದ್ರೆ, ಈಗ ನಾನು ಮೊದಲೇ ಹೇಳಿದೆ ಕೀಟ ನೀರಿನಲ್ಲಿ ಈಜಕ್ ಬರಲ್ಲ ಅಂತೇಳಿ. ಸೊ ಕಂಪ್ಲೀಟ್ ಆಗಿ ನಮ್ಮ ನರ್ಸರಿ ಏನೋ ಫ್ಲಡ್ಡಿಂಗ್ ಮಾಡಿದ್ರೆ ಅಥವಾ ನೀರನ್ನ ನಾವು ನಿಂದ್ರಿಸಿದ್ರೆ ಆ ಟೈಮಲ್ಲಿ ಈ ಕೀಟ ಡೆಫಿನೆಟ್ ಆಗಿ ಇದು ಈ ಮರಿ ಕೀಡೆ ಇದು ಸತ್ತೋಗ್ತದೆ. ಮತ್ತೆ ಇಲ್ಲಿ ಈ ಕೀಟನ ನಾವು ಮಾನಿಟರಿಂಗ್ ಮಾಡ್ಬೇಕು ಅಥವಾ ಸಮೀಕ್ಷೆ ಮಾಡ್ಬೇಕು ಅಂತಂದ್ರೆ, ಈಗೇನಾಗಿದೆ ನಮ್ಮಲ್ಲಿ ಅಚಾನಕ್ ಆಗಿ ಬಂದಿದ್ರಿಂದ ಗೊತ್ತಾಗಿಲ್ಲ, ಬಟ್ ಇವಾಗ ನಾವು ಸಮೀಕ್ಷೆ ಮಾಡ್ಬೇಕು. ಅದೇ ತರನಾಗಿ ಕೃಷಿ ಇಲಾಖೆಯಿಂದನೂ ಕೂಡ ಇದಕ್ಕೆ ಬೆಳಕಿನ ಬಲೆಗಳನ್ನ ಅವ್ರು ಹಾಕಿದ್ದಾರೆ. ಸುಮಾರು 1 ಹೆಕ್ಟರ್ಗೆ 2-3 ಬೆಳಕಿನ ಬಲೆಗಳನ್ನ ನಾವೀಗ ಏಪ್ರಿಲ್ ತಿಂಗಳಲ್ಲಿ ಹಾಕಿದ್ರೆ ಈ ಪತಂಗ ಇದೇನೋ ಇಲ್ಲೋ ಅಂತೇಳಿ ನಮಗೆ ಅರ್ಥ ಆಗ್ತದೆ. ಯಾಕಂದ್ರೆ ಇದು ರಾತ್ರಿ ವೇಳೆ ಚಟುವಟಿಕೆ ಇರೋದ್ರಿಂದ, ಸೊ ಪತಂಗ ರಾತ್ರಿ ವೇಳೆಗೆ ಬಂದು ಅದು ಬೆಳಕಿನ ಬಲೆಗೆ ಬೀಳೋದ್ರಿಂದ ಸೊ ನಾವು ಇದನ್ನ ಅರ್ಥ ಮಾಡ್ಕೊಳ್ಬಹುದು. ಮತ್ತಷ್ಟೇ ಅಲ್ಲ, ನಮ್ಮಲ್ಲಿ ಡೀಪ್ ಅಂತಂದ್ರೆ ಬೇಸಿಗೆ ಕಾಲದಲ್ಲಿ ಆಳವಾಗಿ ಮಾಗಿ ಉಳುಮೆ ಮಾಡೋದ್ರಿಂದ ಇದರ ಕೋಶಾವಸ್ಥೆಗಳು ಏನಾರು ಇತ್ತು ಅಂತ ಆದ್ರೆ ಸೂರ್ಯನ ಬೆಳಕಿಗೆ ಅಥವಾ ಪಕ್ಷಿಗಳಿಗೆ ಅದು ಆಹಾರ ಆಗಿ ಹೋಗ್ತದೆ. ಮತ್ತೆ ನಮ್ಮಲ್ಲಿ ಕಳೆ ಸಸ್ಯಗಳನ್ನು ತೆಗೆಯುವುದಂತೂ ರೂಢಿ ಇದೆ. ಸೊ ಅದನ್ನ ಕೂಡ ತೆಗೆಯೋದ್ರಿಂದ ಕೀಟದ ಬಾಧೆನ ನಾವಿಲ್ಲಿ ಕಡಿಮೆ ಮಾಡಬಹುದು. ಮತ್ತೆ ಮೊದಲೇ ಹೇಳಿದೆ, ಈಗ ನರ್ಸರಿನಲ್ಲಿ ಕಂಪ್ಲೀಟ್ ಆಗಿ ನೀರು ನಿಂದ್ರಿಸಬೇಕು. ಇದರಿಂದ ಏನಾಗುತ್ತೆ, ಏನಾದ್ರೂ ಹುಳುಗಳು ಒಳಗಡೆ ಇತ್ತು ಅಂತ ಆದ್ರೆ ಅವು ಪಕ್ಷಿಗಳಿಗೆ ಅದು ಆಹಾರ ಆಗಿ ಹೋಗ್ತದೆ. ಮತ್ತೆ ಒಂದು ಗದ್ದೆಯಿಂದ ಮತ್ತೊಂದು ಗದ್ದೆಗೆ ಹೋಗದೆ ಇರೋ ತರ ನಾವು ಟ್ರೆಂಚ್ ಗಳನ್ನ ಕೂಡ ಹಾಕಿದ್ರು ಕೂಡ ಅದಕ್ಕೆ ತುಂಬಾ ಕಷ್ಟ ಆಗ್ತದೆ ಕೆಳಗಡೆ ಇಳಿದು ಮೇಲ್ಗಡೆ ಹೋಗ್ಲಿಕ್ಕೆ. ಸೊ ಅದನ್ನು ಕೂಡ ನಾವಿಲ್ಲಿ ಮಾಡಬಹುದು ಅಥವಾ ಟ್ರೆಂಚ್ ಅಲ್ಲಿನೂ ಕೂಡ ನೀರನ್ನ ನಿಂದ್ರಿಸಬಹುದು. ಮತ್ತೆ ಕೊನೆಯದಾಗಿ ಏನಪ್ಪಾ ಅಂತಂದ್ರೆ, ನಮ್ಗೆ ರಾಸಾಯನಿಕಗಳನ್ನ ಬಳಕೆ ಅಥವಾ ಏನಾದರೂ ಪ್ಲಾಂಟ್ ಪ್ರೊಡಕ್ಟ್ಸ್ ಅಂತ ಹೇಳ್ತೀವಿ ಅಥವಾ ಸಸ್ಯಜನ್ಯ ಕೀಟನಾಶಕಗಳನ್ನ ಬಳಸೋದಾದ್ರೆ, ಬೇವು ಆಧಾರಿತ ಬೇವಿನ ಎಣ್ಣೆ ಅಂತ ಸಿಗ್ತದೆ ಅಥವಾ ಹೊಂಗೆ ಎಣ್ಣೆ ಅಂತ ಸಿಗ್ತದೆ, ಅದನ್ನು ಕೂಡ 10 ml 1 liter ನೀರಿಗೆ ಹಾಕಿ ನಾವಿಲ್ಲಿ ಸಿಂಪರಣೆ ಮಾಡಬಹುದು. ಕೆಮಿಕಲ್ಗಳನ್ನ ನಾವಿಲ್ಲಿ ಬಳಸೋದಾದ್ರೆ ರಾಸಾಯನಿಕಗಳನ್ನ ಕ್ಲೋರ್ ಪೈರಿಫಾಸ್ ಆಗಿರ್ಬೋದು, ಪ್ರೊಫೆನೋಫಾಸ್ ಅಂತ ಸಿಗ್ತದೆ, ಕ್ವಿನಾಲ್ಫಾಸ್ ಅಂತ ಸಿಗ್ತದೆ, ಅವನ್ನೆಲ್ಲನ್ನು ಕೂಡ 2 ml 1 liter ನೀರಿಗೆ ಹಾಕಿ ಇದನ್ನ ಸಿಂಪರಣೆ ಮಾಡಬಹುದು. ನಮ್ಮಲ್ಲೂ ಕೂಡ ರೈತರು ಭತ್ತದ ನರ್ಸರಿಗಳಲ್ಲಿ ಅದನ್ನ ಸ್ಪ್ರೇ ಮಾಡಿದ್ರೆ, ಬಟ್ ಏನಾಗುತ್ತೆ ಅಂದ್ರೆ ಅದು ಬಂದಿದೆ ಇದೇನಾ ಇಲ್ಲ ಅಂತ ಕಂಡು ಹಿಡ್ಕೊಳ್ಳೋದು ಕಷ್ಟ ಆಗುತ್ತೆ. ಒಂದ್ ಸರ್ತಿ ಕಂಪ್ಲೀಟ್ ಆಗಿ ಹಾನಿ ಮಾಡಿದ್ಮೇಲೆ ನಮಗೆ ದೊಡ್ಡ ದೊಡ್ಡ ಹುಳಗಳು ಕಾಣಿಸ್ತವೆ. ಸೊ ಅದಕ್ಕೆ ಸ್ವಾರ್ಮಿಂಗ್ ಅಂತ ಹೇಳಿದ್ರೆ ಒಂದೇ ಸರ್ತಿ ಗುಂಪಲ್ಲೇ ಬಂದು 2-3 ದಿವಸದಲ್ಲೇ ಅದು ಹಾನಿ ಮಾಡೋದ್ರಿಂದ ಸ್ವಲ್ಪ ಇದು ಗಂಭೀರವಾಗಿ ಅನಿಸ್ತಾ ಇದೆ. ರೈತರು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಕಾಳಜಿಯನ್ನ ವಹಿಸಬೇಕಾಗ್ತದೆ. ಬೆಂಕಿ ಹಾಕೋದ್ರಿಂದ ಏನಾದ್ರು? ಅದೇ ಸರ್, ಈಗ ಬೆಂಕಿ ಹಾಕೋದಂತಂದ್ರೆ ಈಗ ಅಂತೂ ಮಳೆ ಸ್ಟಾರ್ಟ್ ಆಗಿದೆ, ಸೊ ಅದರದ್ದು ಅಷ್ಟು ಉಪಯೋಗ ಆಗಲ್ಲ. ಬಟ್ ಬೆಂಕಿ ಹಾಕೋದ್ರಿಂದ ಕೂಡ ಪತಂಗಗಳನ್ನ ಆಕರ್ಷಣೆ ಮಾಡಬಹುದು. ಯಾಕಂದ್ರೆ ಲೈಟಿಗೆ ಹಾಕೋದು, ಅದಕ್ಕೆ ಕೂಡ ಸೋಲಾರ್ ಲೈಟ್ ಟ್ರ್ಯಾಪ್ ಅನ್ನ ಇಲಾಖೆಯವರು ಹಾಕ್ಸಿದ್ರು. ಬಟ್ ನಮ್ಮಲ್ಲಿ ಏನಾಗ್ತಿದೆ, ಇವಾಗ ಮಳೆ ಪ್ರಾರಂಭ ಆಗಿರೋದ್ರಿಂದ ಈ ಕೀಟದ ಬಾಧೆ ಅದಷ್ಟು ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಈ ಕುರಿತು ರೈತರಿಗೆ ಈ ಸಂದರ್ಭದೊಳಗೆ ಏನ್ ಹೇಳ್ತೀರಿ? ಅದು ಅಲ್ಲಿ ಇದು ಸಮಸ್ಯೆ ಆಮದಳ್ಳಿ ಸುತ್ತಮುತ್ತ ರೈತರ ಸಮಸ್ಯೆ ಅನ್ನೋ ಹಾಗಿಲ್ಲ, ಆದ್ರೂ ಸ್ವಲ್ಪ ಈಗ ರೈತರು ಮತ್ತೊಂದು ಗಮನಿಸಬೇಕು ಏನಂತಂದ್ರೆ, ಎಲ್ಲಾ ಕಡೆ ಇವಾಗ ಮಳೆ ಚೆನ್ನಾಗಿ ಆಗ್ತಾ ಇದೆ. ನೀವು ಕೃಷಿ ಇಲಾಖೆಯಿಂದನು ಕೂಡ ಭತ್ತದ ಬೀಜಗಳನ್ನ ಪ್ರಾಮಾಣಿಕತೆ ಭತ್ತದ ಬೀಜಗಳನ್ನ ಖರೀದಿ ಮಾಡಿದ್ದೀರಾ. ನರ್ಸರಿಗಳನ್ನ ಮಾಡುವಾಗ ಆದಷ್ಟು ಅದನ್ನ ಉಪ್ಪು ನೀರಿನಲ್ಲಿ ಮಾಡಿ, ಏನಾದ್ರೂ ಜೊಳ್ಳು ಬೀಜಗಳು ಇತ್ತು ಅಂತಾದ್ರೆ ಅದನ್ನ ತೆಗೆದ್ಬಿಟ್ಟು ಮತ್ತೆ ಬೀಜೋಪಚಾರ ಮಾಡಿನೇ ಭತ್ತವನ್ನ ಬಿತ್ತನೆ ಮಾಡಬೇಕು. ಯಾಕೆ ಬೀಜೋಪಚಾರ ಮಾಡಬೇಕು ಅಂತಂದ್ರೆ, ಇಲ್ಲಿ ಬೆಂಕಿ ರೋಗ ಬಹಳಷ್ಟು ಪ್ರಮುಖವಾದಂತದ್ದು. ಮತ್ತೆ ಅದಕ್ಕೋಸ್ಕರ ಇಲ್ಲಿ ಕಾರ್ಬನ್ ಡೈಸಿಮ್ ಅಂತ ಹೇಳ್ಬಿಟ್ಟು ಒಂದು ಶಿಲೀಂಧ್ರ ನಾಶಕ ಸಿಗ್ತದೆ, ಅದನ್ನ 2 g/kg ಬೀಜಕ್ಕೆ ಬೀಜೋಪಚಾರ ಮಾಡಿ ನಾವಿಲ್ಲಿ ಬಿತ್ತನೆ ಮಾಡಬಹುದು. ಅಷ್ಟೇ ಅಲ್ಲ, ನೀವೇನಾದ್ರು ಸಸಿ ಮಡಿ ಮಾಡುವಾಗ ಮೊಳಕೆ ಬರಸಿ ನಾಟಿ ಮಾಡೋದು ಅದನ್ನ ಬಿತ್ತನೆಗೆ ಹಾಕೋದ್ರಿಂದ ಯಾವಾಗ ಮೊಳಕೆ ಬರಸ್ಲಿಕ್ಕೆ ನೀರಲ್ಲಿ ಇಡ್ತಿರಲ್ಲ, ಆ ನೀರಿನಲ್ಲಿ ಕೂಡ ಅದಕ್ಕೆ ತಕ್ಕಂಗೆ ನಾವು 1 g ಅಂತ ನೀರಿನಲ್ಲಿ 1 g/l ನೀರು, ಈಗ ನೀವು 10 l ನೀರಿನಲ್ಲಿ ನಿಟ್ರು ಅಂತಂದ್ರೆ 10 g ನೀವು ಹಾಕಿ ಅದನ್ನ ಒಂದು ರಾತ್ರಿ ನೆನೆಸಿಟ್ಟು ಅದನ್ನ ನಾವು ಮೊಳಕೆ ಕಟ್ಟಿ ಆಮೇಲೆ ಅದನ್ನು ಬಿತ್ತನೆಗೆ ಉಪಯೋಗ ಮಾಡಬಹುದು. ಮತ್ತೆ ಇಷ್ಟೆಲ್ಲ ಮಾಡಿದ್ರು ಕೂಡ ನಮ್ಮ ಒಂದೊಂದ್ಸಲ ಹೇಳ್ತೀವಲ್ಲ, ಲಸಿಕೆಗಳನ್ನ ತಗೊಳ್ಬೇಕು. ಒಂದೊಂದ್ಸಲ ತಗೊಂಡ್ರು ಕೂಡ ಏನೋ ಒಂದು ಕಾರಣದಿಂದ ಮತ್ತೆ ಒಂದೊಂದ್ಸಲ ರೋಗ ಬರಬಹುದು. ಸೊ ಹಂಗ್ ಬಂತು ಅಂತಂದ್ರು ಕೂಡ ನರ್ಸರಿನಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಮುಖ್ಯ ಗದ್ದೆನಲ್ಲೇ ಆಗಿರ್ಬೋದು, ಭತ್ತದ ಗದ್ದೆನಲ್ಲಿ ಅವಾಗ ಏನಾದ್ರು ಈ ರೋಗದ ಚಿಹ್ನೆಗಳು ಅಂತಂದ್ರೆ, ಎಲೆಗಳ ಮೇಲೆ ಕದ್ರಿನಾಕಾರದ ಒಂಥರದ ಕಂದು ಬಣ್ಣದ ಚುಕ್ಕೆಗಳು ಕಂಡು ಬರ್ತವೆ. ಸೊ ಈ ಚುಕ್ಕೆಗಳೇನಾಗುತ್ತೆ ಅಂದ್ರೆ, ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟು ದೊಡ್ಡ ಗಣ್ಣಾಗಿ ಎಲೆ ಎಲ್ಲ ಕಂಪ್ಲೀಟ್ ಆಗಿ ಒಣಗೋಗುತ್ತೆ. ಸೊ ಬರೀ ಎಲೆ ಅಷ್ಟೇ ಅಲ್ಲ, ಕಾಂಡದ ಮೇಲೆ, ದೇಟಿನ ಮೇಲೆ, ಮತ್ತೆ ತೆನೆ ತುದಿಗಳ ಮೇಲೂ ಕೂಡ, ಅದಕ್ಕೆ ನೆಕ್ ಬ್ಲಾಸ್ಟ್ ಅಂತ ಹೇಳ್ತೀವಿ, ಕುತ್ತಿಗೆ ಕೊಳೆ ರೋಗ ಅಂತೇಳಿ. ಸೊ ಇವೆಲ್ಲಾ ಲಕ್ಷಣಗಳು ಭತ್ತದ ಎಲ್ಲಾ ಭಾಗಗಳ ಮೇಲೂ ಕೂಡ ಕಂಡು ಬರೋದ್ರಿಂದ ಆದಷ್ಟು ಇದಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಮತ್ತೆ ಕಳೆ ಸಸ್ಯಗಳನ್ನು ಕೂಡ ತೆಗೆದು ಹಾಕ್ಬೇಕು.

ಆಕಾಶವಾಣಿ ಕಾರವಾರ. ಜಾನಪದ ಸಂಗೀತ. ರಾಮವ್ವ ಭೀಮಪ್ಪ ಗೌಡ್ನಳ್ಳಿ ಹಾಗೂ ಬಳಗದವರಿಂದ ಬೀಸುವ ಪದಗಳು. ಮರದಿನ